ಓಹೋಹೋ, ಎಲ್ಲಿಗೆ ಹೊರಟೋ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದಲ್ಲಪ್ಪ. KCC ಮಾಡಿಸ್ಕೊಂಡ್ರೆ ಏನು ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತ್ ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ, ಇವರಿಂದ ಜನಹಿತಕ್ಕಾಗಿ ಜಾರಿ. ಆಶಿಕಾ, ಕ್ಯಾಲೆಂಡರ್ ಅಲ್ಲಿ ಪ್ರತಿ ತಿಂಗಳು 9ನೇ ತಾರೀಕು ಯಾಕೆ ಗುರ್ತು ಮಾಡ್ಕೊಂಡಿದ್ಯಾ? ಅದ ಪ್ರಧಾನ ಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ ಅಂತ ಕಣಮೆ. ಪ್ರತಿ ತಿಂಗಳು 9ನೇ ತಾರೀಕು ಎಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ ನಿನ್ನಂತ ಗರ್ಭಿಣಿಯರಿಗೆ ಸಂಪೂರ್ಣ ತಪಾಸಣೆ ಮಾಡ್ತಾರಿ. ಆಮೇಕೆ 2 ಮತ್ತೆ 3ನೇ ತಿಂಗಳು ತಪಾಸಣೆ ಹೋಗೋದನ್ನ ತಪ್ಪಿಸ್ಬೇಡ. ಏನಾದ್ರೂ ತೊಂದರೆ ಇದ್ರೆ ಅದನ್ನೇ ಗುರುತಿಸಿ ವಿಶೇಷ ಗಮನ ಕೊಡ್ತಾರ್ರಿ. ನೆನಪಿಡಿ, ಪ್ರತಿ ತಿಂಗಳು 9ನೇ ತಾರೀಕು ಪ್ರಧಾನ ಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಇವತ್ತಿನ ಕಾರ್ಯಕ್ರಮದಾಗ ಮೊದಲಿಗೆ ಸಾಂಬಾರ್ ಬೆಳೆಗಳ ಬೇಸಾಯ ಕುರಿತು ಡಾಕ್ಟರ್ ರಾಮಕೃಷ್ಣ ವಿ ಹೆಗಡೆ ಅವರೊಂದಿಗೆ ಸಂದರ್ಶನದ ಕೇಳೋಣಂತ. ಇವರನ್ನು ಸಂದರ್ಶಿಸ್ತಾರ ಎಚ್ ಬಿ ರಾಮಡ್ಗಿ ಅವರು. ನಮಸ್ಕಾರ ಹೆಗಡೆ ಅವರಿಗೆ. ನಮಸ್ಕಾರ. ಸಾಂಬಾರ್ ಅಥವಾ ಮಸಾಲೆ ಬೆಳೆಗಳು, ಅದರ ಪ್ರಾಮುಖ್ಯತೆ ಸ್ವಲ್ಪ ಹೇಳ್ತೀರ? ಇದ್ರ ಪ್ರಾಮುಖ್ಯತೆ ಹೇಳ್ಬೇಕಂದ್ರೆ ನಮ್ಮ ದೇಶದ ಪ್ರಾಮುಖ್ಯತೆನೇ ಹೇಳ್ದಂಗೆ. ಯಾಕೆ ಕೇಳಿದ್ರೆ ನಮ್ಮ ದೇಶದ ಚರಿತ್ರೆ ತಗೊಂಡ್ರೆ ಇದು ಮಸಾಲೆ ಬೆಳೆಗಳಿಂದ ಶುರುವಾಗುತ್ತೆ. ಒಂದೊಂದು ಕಾಲದಲ್ಲಿ ಇಡೀ ಜಗತ್ತಿನಲ್ಲಿ ಮಸಾಲೆ ಬೆಳೆಗಳಿಗೆ ಪ್ರಸಿದ್ಧವಾಗುವಂತಹ ದೇಶ ಭಾರತವನ್ನು ಭೇಟಿ ಮಾಡ್ಲಿಕ್ಕೆ ಬಂದವರು ಎಲ್ಲರೂ ಬಂದಿರುವುದು ಇದರ ಒಂದು ಮಸಾಲೆ ಬೆಳೆಗಳ ಆಕರ್ಷಣೆಗಾಗಿ. ಯಾಕೆ ಮಸಾಲೆ ಬೆಳೆಗಳು ಇಷ್ಟೆಲ್ಲ ಒಂದು ಪ್ರಾಮುಖ್ಯತೆಯನ್ನು ಹೊಂದಿದೆ ಅಂದ್ರೆ ಕೇಳಿದ್ರೆ, ನಮ್ದು ಯಾವುದೇ ಒಂದು ಆಹಾರ ಪದಾರ್ಥ ಸಹಿತ ಮಸಾಲೆ ಇಲ್ಲದೆ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಅನ್ನ ತೊಗರಿ, ರೊಟ್ಟಿ ತೊಗರಿ, ಅದಕ್ಕೆಲ್ಲ ಏನು ಸಂಗಡ ಏನಿರುತ್ತಲ್ಲ ಅದರ ರುಚಿಗಾಗಿ ನಾವು ಸಾಂಬಾರ ಪದಾರ್ಥಗಳ ಏನು ಕೇಳಿದ್ರೆ ಮುಖ್ಯವಾಗಿ ರುಚಿ ಅಥವಾ ಒಂದು ವಾಸನೆ ಅಥವಾ ಒಂದು ಬಣ್ಣವನ್ನು ಕೊಡಲಿಕ್ಕಾಗಿ ಉಪಯೋಗಿಸುವಂತಹ ಒಂದು ಗಿಡದ ಬೇರೆ ಬೇರೆ ಭಾಗಗಳು, ಔಷಧಿ ಗುಣಗಳು. ಇದು ಅಲ್ಲದೆ ಇದು ಪ್ರಾಮುಖ್ಯವಾಗಿ ಯೂಸುವಂತ ಪ್ರಧಾನವಾಗಿ ಉಪಯೋಗ ಇದು. ಇದು ಅಲ್ಲದೆ ಇದು ಔಷಧಿ ಗುಣಗಳಿದಾವೆ, ಇವುಗಳನ್ನ ಆಹಾರ ಪದಾರ್ಥ ಸಂಗ್ರಹಣೆ ಮಾಡುವಂತ ಒಂದು ಅವುಗಳ ಗುಣಧರ್ಮ ಇದರೊಳಗಿದೆ. ಇದು ಅಲ್ಲದೇನೆ ಸಹಿತ ಮೊದಲಿನ ಕಾಲದಲ್ಲಿ ಯಾವಾಗ ನಮ್ದು ಏನು ರೆಫ್ರಿಜರೇಷನ್ ಅಥವಾ ಈಗೇನು ರೆಫ್ರಿಜರೇಟರ್ ಇಲ್ಲಾಗಿತ್ತಲ್ಲ, ಆವಾಗ ಮಾಂಸ ಅಥವಾ ಇತರ ಆಹಾರ ಪದಾರ್ಥಗಳನ್ನ ಒಂದು ಸಂಗ್ರಹಣೆ ಮಾಡಲಿಕ್ಕೆ ಇವುಗಳ ಅವಶ್ಯಕತೆ ಬಹಳ ಇತ್ತು. ಆ ಕಾರಣದಿಂದ ಅದರಲ್ಲೂ ಏನು ಯುರೋಪ್ ಏನಿದೆ ಅಲ್ಲ, ಪಾಶ್ಚಿಮಾತ್ಯ ದೇಶಗಳಿಗೆ ಇವುಗಳ ಅವಶ್ಯಕತೆ ಬಹಳ ಇತ್ತು. ಸೊ ಅದಕ್ಕಾಗಿ ಅವು ಹುಡುಕೊಂಡು ಭಾರತಕ್ಕೆ ಬಂದಿದ್ದಾರೆ. ಅದು ಬ್ರಿಟಿಷರು ಇರ್ಬೋದು, ಪೋರ್ಚುಗೀಸ್ ಇರ್ಬೋದು, ಅಥವಾ ಬೇರೆ ಮುಗಲ್ ಏನು ಇವ್ರು ರಾಜರಲ್ಲಿದ್ದಾರೆ, ಅವ್ರು ಬರುವಂತ ಮೂಲ ಕಾರಣನೇ ಇದಾಗಿತ್ತು. ಸೊ ಆ ನಂತರ ಮುಂದೆ ನಮಗೆಲ್ಲ ಗೊತ್ತಿದೆ, ಭಾರತವನ್ನು ಬಹಳಷ್ಟು ಕಾಲ ಪರಕೀಯರು ಆಳಿದ್ರು. ಇದು ಸಹಿತ ಮಸಾಲೆ ಬೆಳೆಗಳಿಗೆ ಬಂದಂತ ಒಂದು ವ್ಯಾಪಾರಕ್ಕೆ ಬಂದಂತ ಒಂದು ಬೇರೆ ದೇಶದವರು ಇದಲ್ಲ ಅವರ ಒಂದು ಕೆಲಸ ಅಷ್ಟೇ ಬಿಟ್ಟರೆ. ಸೊ ಇದು ಆ ರೀತಿಯಲ್ಲಿ ಪ್ರಾಮುಖ್ಯತೆ. ಇನ್ನು ಈಗಿನ ಪರಿಸ್ಥಿತಿಯಲ್ಲಿ ನಾವು ಅದು ಚರಿತ್ರಿಕವಾದಂತ ಒಂದು ಪ್ರಾಮುಖ್ಯತೆ ತಗೊಂಡ್ರೆ, ಈಗಿನ ಪರಿಸ್ಥಿತಿಯಲ್ಲಿ ಈ ಮಸಾಲೆಗಳು ಬೆಳೆಯೋದು ಏನು ಒಂದು ಲಾಭದಾಯಕ ಬೆಳೆಗಳು. ಇವುಗಳು ಏನು ಬೆಳೆದಾಗ ನಮಗೆ ಯಾವುದೇ ಬೆಳೆ ತಗೊಳ್ರಿ, ಅದು ಕಾಳುಮೆಣಸು ಇರ್ಬೋದು, ಅರಿಶಿನ ಇರ್ಬೋದು, ಇವು ಒಳದೆಲ್ಲ ನಮ್ಮ ಸಾಧಾರಣ ಬೇಸಾಯ ಬೆಳೆಗಳಿಗಿಂತ ಲಾಭ ಆಗುತ್ತೆ ರೈತರಿಗೆ. ಆಮೇಲೆ ದೇಶಕ್ಕೆ ಹೇಳ್ಬೇಕಂತಾದರೆ, ಇದು ನಮ್ಮ ದೇಶಕ್ಕೆ ಸುಮಾರು 22,000 ಕೋಟಿ ಪ್ರತಿ ವರ್ಷಕ್ಕೆ ರಫ್ತನ್ನು ಕೊಡುವಂತಹ ಒಂದು ಈ ನೀವು ಯಾವುದೇ ಕೃಷಿ ಉತ್ಪನ್ನಗಳಲ್ಲಿ ಇದೊಂದು ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಅಂದರೆ ದೇಶದ ಒಂದು ಆರ್ಥಿಕ ಪರಿಸ್ಥಿತಿಯನ್ನು ಒಂದು ಸುಧಾರಿಸುವಂಥದ್ರಲ್ಲಿ ಇವುಗಳ ಪ್ರಾಮುಖ್ಯತೆ ಬಹಳ ಮುಖ್ಯ. ಇನ್ನು ಈಗ ನಾವು ಈಗೇನು COVID-19 ನಂತರ ಏನು ನೋಡಿದ್ವಲ್ಲ, ಎಲ್ಲ ಸಾಂಬಾರು ಪದಾರ್ಥಗಳ ಒಂದು ಪ್ರೈಸ್ ಇದೆಯಲ್ಲ, ಅದರದ್ದು ದರ ಹೆಚ್ಚಾಗಿ ಕಾಣ್ತಾ ಇದೆ. ಇದು ಯಾಕೆ ಕೇಳಿದ್ರೆ, ಇದರಗಳ ಔಷಧಿ ಗುಣಗಳು. ನೀವು ಕೆಲವೊಂದು ಏನು ಮಸಾಲೆ ಪದಾರ್ಥಗಳನ್ನು ನೇರವಾಗಿ ಔಷಧಿಯಾಗಿ ಉಪಯೋಗಿಸೋದು, ಅರಿಶಿನ ಇರ್ಬೋದು, ಕಾಳುಮೆಣಸು ಇರ್ಬೋದು, ಶುಂಠಿ ಇರ್ಬೋದು, ಇಲ್ಲ ಲವಂಗ ಇರ್ಬೋದು, ಇವುಗಳನ್ನು ನೇರವಾಗಿ ಹಚ್ಬೋದು. ಒಂದು ಗಾಯ ಆಯಿತು ಅಂದ್ರೆ ಅರಿಶಿನದ ಪುಡಿ ಅಥವಾ ಅರಿಶಿನ ಪೇಸ್ಟ್ ಮಾಡಿ ಹಚ್ಚಿದ್ರೆ ಆಗಿ ಗುಣ ಆಗುತ್ತೆ. ಅಂದ್ರೆ ಈ ರೀತಿ ನೇರವಾಗಿ ಔಷಧಿ. ಅದರಲ್ಲಿ ಈಗ ಅರಿಶಿನದಿಂದ ತೆಗೆದಂಥ ಕರ್ಕ್ಯುಮಿನ್ ಅಂತ ಒಂದಿದೆ, ಇದು ಟ್ಯಾಬ್ಲೆಟ್ ರೂಪದಲ್ಲಿ ಲಭ್ಯ ಇದೆ, ಅದು ಕ್ಯಾನ್ಸರ್ ಟ್ರೀಟ್ಮೆಂಟ್. ಈ ರೀತಿ ನೇರವಾಗಿ ಉಪಯೋಗ. ಇದಲ್ಲದೆ ಬೇರೆ ಬೇರೆ ನಮ್ಮ ಭಾರತೀಯದ ಒಂದು ಔಷಧಿ ಪದ್ಧತಿಗಳೇನಿದಾವಲ್ಲ, ಆಯುರ್ವೇದ ಇರ್ಬೋದು, ಯುನಾನಿ ಇರ್ಬೋದು, ಸಿದ್ಧಾರ್ಥ, ಇವುಗಳಲ್ಲೆಲ್ಲ ಹೆಚ್ಚಿನಗಳಲ್ಲಿ ಸಾಂಬಾರ ಪದಾರ್ಥ ಒಂದು ಮುಖ್ಯವಾದಂಥ ಅಂಶ ಆಗೇ ಆಗಿರುತ್ತೆ. ಬೇರೆ ಬೇರೆ ಸಾಂಬಾರ ಪದಾರ್ಥ ಇವೆಲ್ಲವ ನಾವು ಈ ಸಾಂಬಾರ ಪದಾರ್ಥ ಪ್ರಾಮುಖ್ಯತೆಯನ್ನು ಹೇಳಲಿಕ್ಕೆ ನಾವು ತಗೊಳ್ಬೇಕಾದಂಥದ್ದು ಒಂದು ಅವುಗಳ ಕ್ವಾಲಿಟಿ ಅಂತ ಹೇಳ್ಬೋದು, ಗುಣಧರ್ಮ. ವಿವಿಧತೆ ಇದೆ ಇದರಲ್ಲಿ. ನೀವು ಸಾಂಬಾರ ಪದಾರ್ಥದಲ್ಲಿ ಎಷ್ಟು ವಿವಿಧತೆ ಇದೆ ಕೇಳಿದ್ರೆ, ಸುಮಾರಾಗಿ ನಾವು ನಮ್ಮ ದೇಶದಲ್ಲಿ ಸಾಂಬಾರ ಮಂಡಳಿ ಅಂದರೆ ಇದಕ್ಕೆ ಸಂಬಂಧಪಟ್ಟಂಥ ಒಂದು ಸಂಸ್ಥೆ. ಅವರೇ ಭಾರತದಲ್ಲಿ 52 ಸಾಂಬಾರ ಪದಾರ್ಥಗಳನ್ನು ಬೆಳೆಗಳನ್ನು ಬೆಳಿಬೋದು ಅಂತ ಹೇಳ್ತಾರೆ. ಆದರೂ ಸಹಿತ ನಾವು ನೋಡ್ರಿ, ಇಲ್ಲಿ ಕೆಲವೊಂದು ಬಳ್ಳಿಗಳಿದಾವೆ, ಕಾಳುಮೆಣಸು ಇರ್ಬೋದು ಅಥವಾ ವ್ಯಾನಿಲಾ ಇರ್ಬೋದು ಬಳ್ಳಿಗಳು. ಇನ್ನು ಕೆಲವೊಂದು ಮರಗಳಿದಾವೆ, ಅದು ಲವಂಗ ಇರ್ಬೋದು, ದಾಲ್ಚಿನ್ನಿ ಇರ್ಬೋದು, ಇಲ್ಲ ನಿಮಗೆ ಕೋಕಮ್ ಇರ್ಬೋದು. ಇನ್ನು ಕೆಲವೊಂದು ಗಡ್ಡೆಗಳು ಅಂದರೆ ಕಡಿಮೆ ಅವಧಿಯಲ್ಲಿ ಬೆಳೀತವೆ. ಗಡ್ಡೆಗಳಿಂದ ಉಪಯೋಗ ಆಗುವಂತ ಪದಾರ್ಥ, ಕೆಲವೊಂದು ಬೀಜದಿಂದ, ಈ ಉದಾಹರಣೆಗೆ ಅವೀಜ ಇರ್ಬೋದು ಅಥವಾ ಕೊತ್ತಂಬರಿ ಆಮೇಲೆ ಮೆಂತೆ ಇವೆಲ್ಲ ಬೀಜದಿಂದ. ಸೊ ಈ ರೀತಿ ಕಡಿಮೆ ಅವಧಿ ಬೆಳೆಗಳಿದ್ದಾವೆ, ಮಧ್ಯಮ ಅವಧಿ ಬೆಳೆಗಳಿದ್ದಾವೆ, ವಾರ್ಷಿಕ ಅವಧಿಗಳು ಬೆಳೆದಿವೆ. ಈ ರೀತಿಯಾಗಿ ನಿಮಗೆ ಆ ರೀತಿಯಲ್ಲಿ ಅವುಗಳ ಬೆಳವಣಿಗೆ ಹಂತದಲ್ಲೂ ವಿವಿಧತೆ ಕಾಣಬಹುದು. ಬಹುವಾರ್ಷಿಕಗಳು ಇದಾವೆ, ಇದು ಯಾಲಕ್ಕಿ ಬಹುವಾರ್ಷಿಕ ಆದರೆ ಕಡಿಮೆ ಎತ್ತರದಲ್ಲಿ ಬೆಳೆಯುವಂಥದ್ದು. ಈ ರೀತಿ ಬೆಳವಣಿಗೆ ಹಂತದಲ್ಲಿ ನೋಡಿ, ಬೆಳವಣಿಗೆ ರೀತಿ ನೋಡಿದ್ರೆ ಬಹಳ ಒಂದು ವಿವಿಧತೆ ಕಾಣ್ಬೋದು. ಇನ್ನು ಉಪಯೋಗವನ್ನು ಯಾವ್ಯಾವ ಪದ ಭಾಗವನ್ನು ಉಪಯೋಗಿಸ್ತೀವಿ ನೋಡಿದ್ರೆ ಅಲ್ಲೂ ವಿವಿಧತೆ ಕಾಣುತ್ತೆ. ನೀವು ಕೆಲವೊಂದರಲ್ಲಿ ಬೀಜನ ಉಪಯೋಗಿಸ್ಬೋದು, ಕೆಲವೊಂದರಲ್ಲಿ ಕಾಯನ್ನು ಉಪಯೋಗಿಸ್ಬೋದು, ಮೆಣಸು ಇಂಥವೆಲ್ಲ ಕಾಯನ್ನು ಉಪಯೋಗಿಸ್ತೀವಿ, ಅವೀಜ ಎಲ್ಲ ಬೀಜ ಉಪಯೋಗಿಸ್ತೀವಿ, ಇನ್ನು ಕೆಲವೊಂದರಲ್ಲಿ ಅವುಗಳ ತೊಗಟೆ ಉಪಯೋಗಿಸ್ತೀವಿ, ಉದಾಹರಣೆ ದಾಲ್ಚಿನ್ನಿ ತೊಗೊಂಡ್ರೆ, ಇನ್ನೊಂದರಲ್ಲಿ ಮೊಗ್ಗುಗಳನ್ನು ಉಪಯೋಗಿಸ್ತೀವಿ, ಲವಂಗ ತೊಗೊಂಡ್ರೆ ಮೊಗ್ಗುಗಳನ್ನು ಉಪಯೋಗಿಸ್ತೀವಿ, ಈ ರೀತಿ ಬೇರೆ ಬೇರೆ ಭಾಗಗಳನ್ನು ಉಪಯೋಗಿಸೋದ್ರಲ್ಲೂ ಎಲೆ ಕರಿಬೇವು ತೊಗೊಂಡ್ರೆ ಎಲೆಗಳನ್ನು ಸಹಿತ ಉಪಯೋಗಿಸ್ತೀವಿ. ಈ ರೀತಿ ಬೇರೆ ಬೇರೆ ಇದನ್ನು ತೊಗೊಂಡಾಗ ಆಮೇಲೆ ವಾತಾವರಣದಲ್ಲೂ ಕೆಲವೊಂದು ಹೆಚ್ಚು ಮಳೆ ಪ್ರೀತಿ ಬೀಳುವಂಥ ಪ್ರದೇಶದಲ್ಲಿ ಬೆಳೀತವೆ, ಕೆಲವೊಂದು ಅತಿ ಕಡಿಮೆ ಮಳೆ ಪ್ರದೇಶ ಬೀಳುತ್ತವೆ, ಕೆಲವೊಂದು ಚಳಿಗಾಲದಲ್ಲಿ ಬೆಳೆಯುವಂಥ ಬೆಳೆಗಳಿದ್ದಾವೆ. ಉದಾಹರಣೆಗೆ ಮೆಂತೆಗಿಂತ ಎಲ್ಲ ಪ್ರಾಮುಖ್ಯವಾಗಿ ಬೆಳೆಯುವಂಥದ್ದು ಚಳಿಗಾಲದಲ್ಲಿ, ಹಿಂಗಾರಿನಲ್ಲಿ ಬೆಳೆಯುವಂಥದ್ದು. ಈ ರೀತಿಯಾಗಿ ನಮಗೆ ಬಹಳ ವಿವಿಧ ಇಡೀ ದೇಶದವು, ಇದು ನಮ್ಮ ಭಾರತದಲ್ಲೇ ತಗೊಂಡು, ಇನ್ನು ಜಾಗತಿಕವಾಗಿ ಕೇಳೋದು ಇನ್ನೂ ಅಲ್ಲದೆ ಸಾಕಷ್ಟು ಸಂಬಾರ ಪದಾರ್ಥಗಳು ಏನು ಶೀತೋಷ್ಣ ವಲಯದ ಅಲ್ಲಿ ಸಹಿತ ಬೆಳೆಯುವಂಥ ಬೆಳೆಗಳು ಇದಾವೆ. ಅಂದರೆ ನಮ್ಮ ದೇಶ ಇದೆಯಲ್ಲ, ದೊಡ್ಡ ಭೂಭಾಗವನ್ನು ಹೊಂದಿದೆ, ಉತ್ತರದಲ್ಲಿ ಬೆಳೆಯುವಂಥ ಬೆಳೆಗಳೇ ನೈಸರ್ಗಿಕವಾಗಿ ತಾನೇ ಆಯ್ಕೆ ಮಾಡ್ಕೊಂಡು ಬೆಳೀತಾ ಇರುತ್ತದೆ, ಹೌದಲ್ಲ, ಅರಣ್ಯ ಪ್ರದೇಶದೊಳಗೆ. ಮತ್ತು ನಮ್ಮ ಕೇರಳ ಸೈಡ್ ದಕ್ಷಿಣ ಭಾರತದಲ್ಲಿ ಕೂಡ ವಿಚಿತ್ರ ಮತ್ತು ವೈವಿಧ್ಯದಿಂದ ಕೂಡಿದಂಥ ಮಸಾಲೆ ಬೆಳೆಗಳು. ನಮ್ಮ ಕರ್ನಾಟಕನ ತಗೊಂಡ್ರೆ ಯಾವ್ಯಾವ ಬೆಳೆಗಳನ್ನು ಇಲ್ಲಿ ಹೆಚ್ಚಾಗಿ ಮತ್ತು ಪ್ರಾಮುಖ್ಯತೆಯಿಂದ ಬೆಳೀತಾ ಇದೆ? ನಮ್ಮ ಕರ್ನಾಟಕದ್ದೇನಿದೆ ಕೇಳಿದ್ರೆ, ಈಗ ಕೇರಳ ಯಾವಾಗಲೂ ಸಾಂಬಾರು ಬೆಳೆಗಳಿಗೆ ಒಂದು ಮುಖ್ಯವಂತ ರಾಜ್ಯ ಅಂತ ಆಗಿತ್ತು ಮೊದಲೊಮ್ಮೆ. ಅಲ್ಲಿ ವಾತಾವರಣಕ್ಕೂ ನಮಗೂ ಬೆಳೆದ್ರೆ ನಮ್ಮದು ಎಲ್ಲ ರೀತಿ ವಾತಾವರಣ ಇದೆ. ಈ ಕಡೆ ಮಲೆನಾಡಿದೆ, ಹೆಚ್ಚು ಮಳೆ ಬೀಳುವಂಥ ಪ್ರದೇಶ ಕರಾವಳಿ ಇದೆ, ಆಮೇಲೆ ಬಯಲು ಪ್ರದೇಶ ಅಥವಾ ಹೆಚ್ಚಿನ ಉಷ್ಣತೆ ಇರುವಂಥ ಪ್ರದೇಶ. ಆ ಕಾರಣದಿಂದ ನಮ್ಮ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ದೇಶದಲ್ಲಿ ಬೆಳೆಯುವಂಥ ಕೆಲವೊಂದು ಬೆಳೆಗಳು ಬಿಟ್ಟರೆ, ಉದಾಹರಣೆಗೆ ಕೇಸರಿ ಇದೆಯಲ್ಲ, ಅಂಥ ಒಂದು ಎರಡು ಕೆಲವೊಂದು ಬೆಳೆಗಳು ಬಿಟ್ಟರೆ ಅಥವಾ ಜೀರಿಗೆ ಬಿಟ್ಟರೆ ಎಲ್ಲ ಬೆಳೆಗಳನ್ನು ಬೆಳಿಬೋದು, ಆದರೆ ಬೇರೆ ಬೇರೆ ವಾತಾವರಣದಲ್ಲಿ. ಈಗ ನಾವು ತೀರ ಪ್ರದೇಶದಲ್ಲಿ ಹೋದಾಗ ನಮಗೆ ಕಾಳುಮೆಣಸು ಮತ್ತು ಜಾಯಿಕಾಯಿಯನ್ನು ಬೆಳಿಬೋದು. ಘಟ್ಟ ಪ್ರದೇಶ ಅಥವಾ ಏನು ಮಲೆನಾಡು ಅಂತೀವಲ್ಲ, ಅಲ್ಲಿ ಹೋದರೆ ನಿಮಗೆ ಯಾಲಕ್ಕಿ, ಕಾಳುಮೆಣಸು, ಅರಿಶಿನ, ಶುಂಠಿ, ಈ ರೀತಿ ಈ ಬೆಳೆಗಳನ್ನೆಲ್ಲ ಬೆಳಿಬೋದು. ಇನ್ನು ಅರೆ ಮಲೆನಾಡು ಅಂತ ಏನಂತೀವಲ್ಲ, ಈಗ ಧಾರವಾಡದಿಂದ ಸಿರಿದ ಬೆಳವಣಿಗೆ ಇಲ್ಲೆಲ್ಲ ನಮಗೆ ಏನು ಕೇಳಿದ್ರೆ, ಈ ಕೆಲವೊಂದು ಬೆಳೆಗಳು ಈ ಕಡೆನೂ ಬರ್ತಾ ಇದ್ದಾವೆ. ಉದಾಹರಣೆಗೆ ಕಾಳುಮೆಣಸು ಓನ್ಲಿ ಇದಕ್ಕಷ್ಟೇ ಬೆಳೆಯುವಂಥದ್ದೇನು ಬೆಳೆ ಆಗಿತ್ತಲ್ಲ ಇಲ್ಲಿ ಘಟ್ಟ ಪ್ರದೇಶದಲ್ಲಿ, ಈಗ ಅದನ್ನು ಸಹಿತ ಅಡಿಕೆ ತೆಂಗು ಅಂಥ ನೆರಳು ಪ್ರದೇಶದಲ್ಲಿದ್ದರೆ ಇಲ್ಲೂ ಸಹಿತ ಬೆಳಿಬೋದು. ಇವೆಲ್ಲ ಹೆಚ್ಚು ಮಳೆ ಅಥವಾ ಸಾಧಾರಣ ಮಳೆ ಬೀಳುವಂಥ. ಇನ್ನು ಕಡಿಮೆ ಮಳೆ ಬೀಳುವಂಥ ಬಯಲು ಕೃಷಿ ಪ್ರದೇಶಗಳಲ್ಲಿ ನಮಗೆ ಮುಖ್ಯವಾದಂಥ ಬೆಳೆ ಅಂದರೆ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಆಮೇಲೆ ಎಲ್ಲ ಈಗೇನು ಇತ್ತೀಚೆಗೆ ಹೊಸ ಹೊಸ ಬೆಳೆಗಳನ್ನು ನಾವು ಸೇರಿಸ್ತಾ ಇದ್ದೀವಿ, ಅದರಲ್ಲಿ ಅಜವಾನ್ ಒಂದು ಹೌದು, ಕೊತ್ತಂಬರಿ ಹೌದು, ಇವುಗಳನ್ನು ಈ ರೀತಿ. ಇನ್ನೊಂದು ನಾವು ಯಾವಾಗಲೂ ಮರೆಯುವಂಥ ಒಂದು ಮುಖ್ಯವಾದಂಥ ಮಸಾಲೆ ಬೆಳೆ ಏನು ಕೇಳಿದ್ರೆ ಹುಣಸೆ. ಇದು ಎಂದು ಬಯಲು ಪ್ರದೇಶಗಳಲ್ಲಿ ಹೆಚ್ಚುವಂಥದ್ದು. ನಮ್ಗೆ ಇದು ಹೇಗಿದೆ ಕೇಳಿದ್ರೆ, ಕಡಿಮೆ ಮಳೆ ಬರೋದ್ರಲ್ಲಿ ಕರ್ನಾಟಕ ಮುಖ್ಯವಾದಂಥ ಒಂದು ರಾಜ್ಯ ಇದರಲ್ಲಿ ಬೆಳೆಯುವಂಥದ್ರಲ್ಲಿ. ಮತ್ತದು ನೂರಾರು ವರ್ಷ, ನೂರಾರು ವರ್ಷ ಇದೆ, ಅತಿ ಕಡಿಮೆ ನೀರಿನ ಲಭ್ಯತೆ ಇದ್ದಲ್ಲೂ ಸಹಿತ ಅತಿ ಅಂದ್ರೆ ಅಂತ ಒಳ್ಳೆ ಜಮೀನು ಅಲ್ದೋದ್ರೂ ಸಹಿತ ಬೆಳೆಯುವಂತ ಒಂದು ಬೆಳೆ. ಇದಕ್ಕಿಂತ ಮಣ್ಣೇ ಬೇಕು, ಹಂಗೇನ್ರಿ ಇರುತ್ತ? ಈಗೇನಾಗುತ್ತೆ, ಈಗ ನಾವೀಗೇನು ಈಗ ಪ್ರದೇಶಗಳನ್ನು ಹೇಳಿದ್ವಲ್ಲ, ಅದೇ ರೀತಿಯಲ್ಲಿ ಅವುಗಳಿಗೆ ಮಣ್ಣಿನ ಒಂದು ಗುಣಧರ್ಮಗಳು ಮುಖ್ಯ ಆಗುತ್ತೆ. ಈಗ ಉದಾಹರಣೆಗೆ ಉಸುಕು ಮಣ್ಣು ಇರ್ಬೋದು ಅಥವಾ ಜಂಬಿಟ್ಟಿಗೆ ಮಣ್ಣು ಬರ್ಬೋದಲ್ಲ, ಅಂಥಲ್ಲೆಲ್ಲ ಏನು ಕೇಳಿದ್ರೆ, ನಾವು ಈಗ ಏನು ಬಹುವಾರ್ಷಿಕ ಬೆಳೆಗಳಿದಾವಲ್ಲ, ಕಾಳುಮೆಣಸು, ಯಾಲಕ್ಕಿ ಅಥವಾ ಮರದ ಬೆಳೆಗಳು, ಮೆರದ ಸಾಂಬಾರು ಪದಾರ್ಥ ಅಂತೀವಿ, ಲವಂಗ, ಜಾಯಿಕಾಯಿ ಮತ್ತೆ ಚಕ್ಕೆ, ಇವುಗಳನ್ನು ಅಂಥ ಪ್ರದೇಶದಲ್ಲಿ ಬೆಳಬಹುದು. ಇನ್ನು ಎರಡು ಗಡ್ಡೆ ತರಕಾರಿಗಳಿದಾವೆ, ಯಾವುದು? ಶುಂಠಿ ಮತ್ತು ಅರಿಶಿನ. ಇವಕ್ಕೇನು ಕೇಳಿದ್ರೆ ಫಲವತ್ತಾದ ಮಣ್ಣು ಬೇಕು, ಆದರೆ ನೀರು ಬಸ್ತು ಹೋಗ್ತಾ ಇರಬೇಕು. ಇದರಲ್ಲಿ ಶುಂಠಿಗೆ ಸ್ವಲ್ಪ ಹೆಚ್ಚಿನ ಮಳೆ ಬೀಳುವಂಥ ಪ್ರದೇಶ ಆಗಿರಬೇಕು, ತಂಪಿರುವಂಥವು. ಆದರೆ ಅರಿಶಿನ ಹೇಗೆ ಕೇಳಿದ್ರೆ ಎಲ್ಲ ಪ್ರದೇಶಗಳು ಬರುವಂಥದ್ದು, ತೀರ ಪ್ರದೇಶದಿಂದ ಹಿಡಿದು ಬಯಲು ಪ್ರದೇಶದಲ್ಲೂ ಅದು ನೀರು ಬೇಕು. ಅಂದ್ರೆ ಕನಿಷ್ಠ ಒಂದು 8 ತಿಂಗಳ ಬೆಳೆ ಅದು, ಅದಕ್ಕೆ ನೀರು ಬೇಕಾಯ್ತು, ನೀರಿನ ಅವಶ್ಯಕತೆ ಭಾಳ ಮುಖ್ಯ. ಸೊ ಇದು ಎಲ್ಲ ಪ್ರದೇಶದಲ್ಲಿ ಬರುವಂಥದ್ದು. ಇನ್ನು ಆದರೆ ಕಾಳುಮೆಣಸೆಲ್ಲ ಏನು ಕೇಳಿದ್ರೆ ಇವಕ್ಕೆ ಸ್ವಲ್ಪ ವಾತಾವರಣದಲ್ಲಿ ಆರ್ದ್ರತೆ ಬೇಕು, ಉಷ್ಣತೆ ಭಾಳ ಒಂದು ವ್ಯತ್ಯಾಸ ಆಗಬಾರ್ದು, ಹಗಲಿಂದು ಮತ್ತು ರಾತ್ರಿ ಉಷ್ಣತೆಯಲ್ಲಿ ವ್ಯತ್ಯಾಸ ಆಗಬಾರ್ದು, ಸ್ವಲ್ಪ ನೆರಳಿನ ಪ್ರದೇಶದಲ್ಲಿ ಸಹಿತ ಬೆಳೆಯುವಂಥ ಯಾಲಕ್ಕಿ ಮತ್ತು ಮೆಣಸು ಇವು ಮತ್ತು ಜಾಯಿಕಾಯಿ ಸಹಿತ ಇವೆಲ್ಲ ಈ ರೀತಿ ಬೆಳೆ. ಇನ್ನು ಏನು ಹಿಂಗಾರು ಅಂತೀವಲ್ಲ, ಬೀಜದಿಂದ ಬೆಳೆಯುವಂಥ ಕಡಿಮೆ ಅವಧಿಯಲ್ಲಿ ಬೆಳೆಯುವಂಥ ಬೆಳೆಗಳು, ಅವಕ್ಕೆ ಏನು ಕೇಳಿದ್ರೆ ಕಡಿಮೆ ಉಷ್ಣತೆ ಬೇಕು, ಮಳೆ ಕಡಿಮೆ ಇರಬೇಕು, ವಾತಾವರಣ ಪೂರ್ತಿ ಶುಷ್ಕವಾಗಿರಬೇಕು. ಇಂಥ ಪ್ರದೇಶಗಳಲ್ಲಿ ಈ ಬೀಜದಿಂದ ತುಂಬ ಬೆಳೆಯುವಂಥ ಕೊತ್ತಂಬರಿ ಇರ್ಬೋದು, ಮೆಂತೆ ಇರ್ಬೋದು ಅಥವಾ ಅಜವಾನ್ ಇರ್ಬೋದು, ಇವನ್ನು ಬೆಳೀಬೋದು. ಬಯಲು ಸೀಮೆಯಲ್ಲಿ

ಚೇರಾಣು ಮೆಟ್ಟ ನಿಂತ ಭೂಮಿಗರು ಚೇರಾಣು ಗಣಪತಿಗೇರಾಣೋ ಗಣಪತಿ ಗೇರಾಣೋ ಎಡದಲ್ಲೇ ನಾರಾಯಣ ಗೇರಾಣೋ ಬೀರಗ ಸೇರಾಣು